ಹೆಮ್ಮಟ ಪಿಟುಪ ಕೌತುಕ ಮಂದಿರ ಯಕ ಮಿದುಲಟ ಬೆಸ ಮಹಾಸಮುದುರ ವೆತ ದೇಸಯು ಮಾಗೆನ ಸಿಟಿನ ವೀರಯಿನೇ ನುಂಬಯ ಮೆದಾಪ ವಿಂದಿನ ಗಹಟಟ ವಗ ಉತ್ತರ ಕರುವೋ ಋಷಭ ಶಿರಸ ಮತ ಸುಪೀಟಿ ಅಬರನ ಫಲಂದಾಪಗೆ ಮೀ ಮುಂತನ್ಗಿಸ ವಿಯಗಹರಂದವಾದಿಲಿ ದುದು ಬಲಗೆಲ ಯಾತಿನ್ ವಜಮುನು ಕಾಲಯ ಮತಗದ ವೀರೈನೇ ಉಪನ್ ಬಿಮಟ ಪಿಟುಪ ಕೌತುಕ ಮಂದಿರಯ ಕಮಿದುಲಟ ಬೆಸ ಮಹಾಸಮುದುರ ವೆತ ದೇಸಯೋ ಮಾಗೆನ ಸಿಟಿನ ವೀರಯಿನೇ ನುಂಬಯ ಮೆದಾಪ ವಿಂದಿನ ಗಹಟಟ ವಗ ಉತ್ತರ ಕರುವೋ ಎಸ ಬಸ ರಸ ಗೆನ ಮಥುರಾ ಮಂತರ ಇಂದ್ರಜಾಲಯನ್ ರವಟ ಜನ ಕೆಲ ಲಕ್ಮವ ಎಸ್ ಇಸ್ಮಸ್ ಲೇವಿಕುನ ಸಿಹಸುನ ರಕಗತ್ ಕಾಲಯ ಮತಗದ ವೀರಯಿನೇ ಉಪನ್ ಬಿಮಟ ಪಿಟುಪ ಕೌತುಕ ಮಂದಿರಯ ಕಮಿದುಲಟ ಬೆಸ ಮಹಾಸಮುದುರ ವೆತ ದೇಸಯೋ ಮಾಗೆನ ಸಿಟಿನ ವೀರಯಿನೇ ನುಂಬಯ ಮೆದಾಪ ವಿಂದಿನ ಗಹಟಟ ವಗ ಉತ್ತರ ಕರುವೋ ನುಂಬಯ ಮೆದಾಪ ವಿಂದಿನ ಗಹಟಟ ವಗ ಉತ್ತರ ಕರುವೋ